ಹೆಣ್ಣು ಮಕ್ಕಳೇ ಜಾಗೃತರಾಗಿ. ಯಾವುದೇ ಸ್ವರೂಪದ ಅಸಮಾನತೆ, ಲಿಂಗ ತಾರತಮ್ಯ ಮತ್ತು ಲೈಂಗಿಕ ದೌರ್ಜನ್ಯದ ವಿರುದ್ಧ ಸೆಟೆದು ನಿಲ್ಲುವುದು ಸ್ತ್ರೀಯರ ಹಕ್ಕು. ಹೆಣ್ಣು ಗಂಡು ಸಮಾನ, ಸಮಾನತೆ ಮತ್ತು ಸುಖಿ ಸಮಾಜದ ನಿರ್ಮಾಣಕ್ಕೆ ಕಟಿಬದ್ಧರಾಗೋಣ. ಆಕಾಶವಾಣಿ ಹೊಸಪೇಟೆ. ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಹಾಗೂ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಜೊತೆ ಲಾಭದಾಯಕ ಕೋಳಿ ಸಾಕಾಣಿಕೆ ಹಾಗೂ ಹೈನುಗಾರಿಕೆ ಮಾಡಿಕೊಂಡಿರುವ ಹಗರಿಬೊಮ್ಮನಹಳ್ಳಿ ತಾಲೂಕು ಮಾಲವಿ ಗ್ರಾಮದ ರೈತರಾದ ಕೆ ರೇವಣ ಸಿದ್ದಪ್ಪ ಅವರೊಂದಿಗೆ ಸಂದರ್ಶನ ಕೇಳಿ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಮಾಲ್ವಿ ಗ್ರಾಮದ ರೈತರಾಗಿರ್ತಕ್ಕಂತಹ ಕೆ ರೇವಣ ಸಿದ್ದಪ್ಪ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ರೇವಣ ಸಿದ್ದಪ್ಪರೇ. ನಮಸ್ಕಾರ ಸರ್. ಕೆ ರೇವಣ ಸಿದ್ದಪ್ಪ, ಕೆ ಅಂದ್ರೆ ಏನ್ರಿ? ಕಾಳೇರು. ಕಾಳೆ ಅಂದ್ರೆ ನಿಮ್ಮಲ್ಲಿ ಕಾಳೆ ಊದ್ತಾ ಇದ್ರ? ಪೂರ್ವಕದಲ್ಲಿ ಊದ್ತಿದ್ರು ಸರ್. ಅಜ್ಜ ಅಮ್ಮರು ಮಾಡ್ತಾರೆ ಸರ್. ಅಜ್ಜ ಅಮ್ಮರು ಮಾಡ್ತಾರೆ. ನಿಮ್ಗೆ ನೆನಪಿಲ್ಲ ಸರ್, ನಾವು ಮಾಡಿಲ್ಲ ಸರ್. ನೀವು ನೋಡಿದ್ರಿ ನಿಮ್ ತಂದೆಯವ್ರ ನಿಮ್ಮ ಅಜ್ಜನವರೆಲ್ಲ ಕಾಳೆ ಊದಕ್ಕೆ ಹೋಗ್ತಾ ಇದ್ರಿ? ನಾವು ಮಾಡಿಲ್ಲ ಸರ್. ನಾವು ಏನಾದ್ರು ರೈತರ ಯಾವ ಯಾವ ಕಾರಣಕ್ಕಾಗಿ ಕಾಳೆ ಊದ್ತಾ ಇದ್ರು ಊರುಗಳಲ್ಲೆಲ್ಲ? ಊರಿನ ಹಬ್ಬ ಸರ್, ಒಂದು ತೇರಿನ ಸರ್, ಆಮೇಲೆ ದೇವಸ್ಥಾನ ಮುಂದೆ ಸರ್, ಈ ತರ ಎಲ್ಲ ಒಟ್ಟು ಊರಿನಾಗ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಹೋಗ್ತಾ ಇದೆ. ಎಷ್ಟು ಕುಟುಂಬಗಳಿದಾವೆ ಕಾಳೇರು ಇಲ್ಲಿ? ಇಲ್ಲಿ 2 ಸರ್, ನಮ್ಮೂರಾಗ 2 ಸರ್. ನೀವು ಆಯಗಾರರಲ್ಲಿ ಬರ್ತಾ ಇದ್ರ? ಹೌದು ಸರ್. ರೈತರು ಏನೇ ಬೆಳೆ ಆಯಗಾರರಲ್ಲಿ ಬರ್ತೀವಿ ಸರ್. ನಾವು ಒಟ್ಟು ಮಾಡಿಲ್ಲ ಸರ್. ಬಟ್ ನಿಮ್ಮ ಕುಟುಂಬ ಈಗ ಊರ ಮಾಡಿದ್ರೆ ನಡೀತಿ ಸರ್. ಮಾಡಿದ್ರೆ ಆಯಗಾರರಿಗೆ ಏನು ಅದಲ್ಲ ಸರ್, ಆ ಕುಟುಂಬಕ್ಕೆ ನಾವು ಸೇರ್ತೀವಿ. ಆ ಮಾನ್ಯತೆ ನಿಮ್ಗೂ ಬರ್ತಾ ಇದೆ ಸರ್? ಮಾನ್ಯತೆ ಬರ್ತದ ಕೊಡ್ತಾರ? ಕೊಡ್ತಾರೆ ಸರ್. ನಾವು ಹೋಗಿಲ್ಲ ಸರ್ ಅಷ್ಟೇ. ಹೋಗಲ್ಲ ಊರಿನವ್ರ ಜೊತೆಗೆ ಅವ್ರ ನಾವು ಕೇಳ್ತೀವಿ, ನಾವು ಮಾಡ್ತೀವಿ ಅಂತಂದು ಹೇಳಿದ್ರೆ ಈಗೂ ರೆಡಿ ಅದ ಸರ್. ನೀವೆಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದೀರಿ, ಆಯ್ಗರ್ ಆಗಿರೋದು ಅಂದ್ರೆ ಕಷ್ಟ ಆಗುತ್ತೆ. ಜನರು ಮಾಡಿಸ್ತಾರೆ, ಅದನ್ನು ಮಾಡಕ್ ತಯಾರಿದೆ ಸರ್. ಅದಮ್ಮರು ಮಾಡ್ಕೊಂಬಂದಾರ ಸರ್. ಈಗ ಊರಿನವರೆಲ್ಲರೂ ಮಾಡಂದ್ರೆ ಮಾಡ್ತೀವಿ ಸರ್. ನೀವು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದೀರಿ ಅಂತ ಕೇಳಿದ್ವಿ, ಯಾವಾಗ ಆಗಿದ್ರಿ ಸರ್? 18-19 ಸರ್, 2018-19 ಸಾಲ ಸರ್. ನೀವು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದೀರಿ ಅಂತ ಕೇಳಿದ್ವಿ. ಹೌದು ಸರ್. ಯಾವಾಗ, ಯಾವ ಅವಧಿಯಲ್ಲಿ? 18-19 ಸಾಲಿನ ಸರ್. ಹೇಗೆ ಅನುಭವ ಅದು ನಿಮ್ಗೆ ಹೇಗೆ ಅನುಭವ ಕೊಡ್ತು ಸರ್? ಒಳ್ಳೆ ಅನುಭವ ಸರ್. ಜನರ ಸೇವೆ ಮಾಡೋ ಭಾಗ್ಯ ಸರ್ ಅದು. ಪ್ರತಿಯೊಂದು ಜನರ ಹತ್ರ ಹೋಗಿ ಮಾತಾಡ್ಸೋದು, ಅವ್ರ ವಿಚಾರಗಳು ತಿಳ್ಕೊಳ್ಳೋದು ಅನುಭವ ಸರ್. ಈಗ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ, ಒಬ್ಬ ಕೃಷಿಕರೂ ಆಗಿ, ಕೃಷಿಗಾಗಿ ಗ್ರಾಮ ಪಂಚಾಯತಿಯಲ್ಲಿ ಕೃಷಿಗಾಗಿ ಏನ್ ಮಾಡ್ಬೋದಾಗಿತ್ತು ಅಂತ ನಿಮ್ಗೆ ಅನ್ಸಿದೆ? ಬದು ನಿರ್ಮಾಣ ಮಾಡಿದ್ವಿ ಸರ್. ಆಮೇಲೆ ಕೃಷಿ ಹೊಂಡ ಮಾಡಿಸಿದ್ವಿ ಸರ್. ಅವಾಗ ವಾಟರ್ ಶೆಡ್ ಅಂತ ಒಂದು ಇಲಾಖೆಯಿಂದ ರೈತರಿಗೆ ಏನೇನು ಬೇಕಾದ ಎಲ್ಲ ಸವಲತ್ತುಗಳು, ಆಕಳುಗಳು ಅದ್ರಾಗ ಬರ್ತದೆ ಸರ್. ಅವು ಬದು ನಿರ್ಮಾಣದಾಗ ಜೊತೆಗೆ ಸಸಿ ನೆಡೋದೊಂದು ಬರ್ತದೆ ಕಾರ್ಯಕ್ರಮ ಐತೆ ಸರ್. ಆಮೇಲೆ ಆಕಳುಗಳು ಸರ್, ಅವ್ರಿಗೆ ಆಕಳುಗಳು ಕೊಡಿಸೋಂಥ ವ್ಯವಸ್ಥೆ ಐತೆ ಸರ್. ಆಮೇಲೆ ನೀರಿನ ವ್ಯವಸ್ಥೆ ಚೆಕ್ ಡ್ಯಾಮ್ ಸರ್, ಚೆಕ್ ಡ್ಯಾಮು, ಆಮೇಲೆ ಕೃಷಿ ಹೊಂಡ, ಆ ವಾಟರ್ ಶೆಡ್ ಇಲಾಖೆಯಿಂದ ಬರೆಸ್ತಾರ. ಅವನ್ನೆಲ್ಲ ಹೋಗಿ ವ್ಯವಸ್ಥಿತವಾಗಿ ರೈತರಿಗೆ ಏನು ಬೇಕಾ, ಯಾರಿಗೆ ಅವಶ್ಯಕತೆ ಐತೆ ಅದನ್ನೆಲ್ಲ ಇಲಾಖೆಗೆ ಹೋಗಿ ಮುಟ್ಟಿ ಮಾಡಿಕೊಡೋಂಥ ವ್ಯವಸ್ಥೆ ಮಾಡ್ತೀವಿ. ಎಲ್ಲ ಕಾರ್ಯಗಳನ್ನ ವ್ಯವಸ್ಥಿತವಾಗಿ ಪಾರದರ್ಶಕವಾಗಿ ಆಗ್ತಾ ಇದ್ವು ಅವಾಗ ಸರ್. ಅಧಿಕಾರಿಗಳೆಲ್ಲ ಸ್ಪಂದಿಸ್ತಾ ಇದ್ರೆ ಬಹಳ ಸ್ಪಂದನೆ ಇತ್ತು ಸರ್, ಅಧಿಕಾರಿಗಳು ಬಹಳ ಸೂಕ್ತ ಇದ್ರು ಸರ್. ಒಂದು ಅವಧಿಗಾಗಿದ್ರಿ? ಹೌದು ಸರ್, ಎರಡೂವರೆ ವರ್ಷ ಸರ್. ಎರಡೂವರೆ ವರ್ಷ, ಮತ್ತೆ ಯಾವಾಗಾದ್ರೂ ಅವಕಾಶ ಬಂತ? ಮತ್ತೆ ಉಪಾಧ್ಯಕ್ಷ ನಮ್ಮ ಹೆಣ್ಮಕ್ಳು ಸರ್, ನಮ್ಮ ತಂದೆಯವರು ಗ್ರಾಮ ಪಂಚಾಯತಿ ಮೆಂಬರ್ ಸರ್, ಮಂಡಲ್ ಇದ್ದಾರೆ. ಮತ್ತೆ ನಮ್ಮ ಹೆಣ್ಮಕ್ಳು ಸಹ ಉಪಾಧ್ಯಕ್ಷ ಮಾಡಿದ್ರು ಸರ್, ಮತ್ತೆ ನಾನು ಅಧ್ಯಕ್ಷ ಆದ ಸರ್. ಎರಡು ಕುಟುಂಬ ಇರೋದು ಗ್ರಾಮದಲ್ಲಿ? ಇಲ್ಲ ಸರ್, ಅದ ಸರ್ 30-35 ನಮ್ಮ ಜನಾಂಗದವ್ರು ಅದಾರ ಸರ್. ಆದ್ರೆ ಜನರೆಲ್ಲರೂ ಆಯ್ಕೆ ಮಾಡಿ ನನ್ನ ಸಪೋರ್ಟ್ ಮಾಡಿದ್ದಾರೆ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸರಿ, ಈ ರಾಜಕೀಯದ ಜೊತೆಗೆ ನಿಮ್ಮ ವೃತ್ತಿ ಜೀವನ ಮುಖ್ಯವಾಗಿ ಕೃಷಿನೇ? ಕೃಷಿ. ಎಷ್ಟು ಎಕರೆ ಭೂಮಿ ಇದೆ ಸರ್? 7 ಎಕರೆ 25 ಸೆಂಟ್ಸ್. 7 ಎಕರೆ 25 ಸೆಂಟ್ಸ್. ಎಷ್ಟು ಜನ ಕೂಡಿದ್ರಿ? ಅಣ್ಣ ತಮ್ಮ ಸರ್, ನಮ್ಮ ಅಪ್ಪರು ಒಬ್ರು ಸರ್, ನಾವು ಅಣ್ಣ ತಮ್ಮ ಇಬ್ಬರು ಸರ್. ಇಬ್ರು ಇದ್ರಿ, ಇಬ್ರು ಈಗಲೂ ಕೂಡಿದ್ರಿ ನೀವು ಸರ್? ಅವ್ರು ಬೇರೆ ಬೇರೆ ಅದಾರ ಸರ್. ಈಗ ನಿಮ್ಮ ಪಾಲಿಗೆ ಬಂದದ್ದು 3 ಎಕರೆ ಚಿಲ್ಲರೆ? 3 ಎಕರೆ ಚಿಲ್ಲರೆ ಬಂದಿದೆ. ಏನೇನು ಬೆಳಿತೀರಿ ಸರ್? 3 ಎಕರೆ ಚಿಲ್ಲರೆಗ ಒಂದು 3/4 ಎಕರೆ ಕೋಳಿ ಫಾರಂ ಆಯ್ತು ಸರ್. ಹೌದ್ರಿ? ಆಮೇಲೆ ಆಕಳುಗಳು ಅದ ಸರ್, ಒಂದು 8 ಆಕಳು ಮಾಡಿದ್ದೀನಿ ಸರ್. ಆಮೇಲೆ ಜವರಿ ಕೋಳಿ ಮಾಡಿದ್ದೀನಿ ಸರ್, 200-250 ಮಾಡಿದ್ದೀನಿ ಸರ್. ಅಲ್ಲೇ ಹೊಲದಲ್ಲೇ ಅವೆಲ್ಲ ಮಾಡ್ಕೊಂಡಿದ್ರು? ಹೊಲದಾಗ ಪಂಪ್ ಸೆಟ್ ಐತೆ ಸರ್, ಅಲ್ಲಿ ಸೋಲಾರ್ ವ್ಯವಸ್ಥೆ ಮಾಡಿದ್ರು ಸರ್, ಲೈಟಿಂಗ್ ಇತ್ತು ಸರ್, ಅಡವಿಯಾಗ ಲೈಟ್ ಇದ್ದು ಸರ್, ಸೋಲಾರ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದರಿಂದಲೇ ನೈಟ್ ಎಲ್ಲ ಅಲ್ಲೇ ಕೋಳಿ ಫಾರಂ ಮಾಡ್ತೀನಿ ಸರ್, 3,000 ಕೋಳಿ ಮಾಡ್ತೀನಿ ಸರ್. ಓಹೋ. ಒಂದು ಬ್ಯಾಚ್ ಒಂದು 45 ಸರ್, ಒಂದು ಕ್ರಾಪ್ ಜವಾರಿ ಬೈಲರ್ ಬೈಲಾರ ಮತ್ತು ಜವರಿ ಕೋಳಿ ಸರ್. ಜವರಿ ಎಷ್ಟು ಕೋಳಿಗಳನ್ನು ಸಾಕಿದ್ರಿ? 200-250 ಸರ್. ಈಗ ನಿಮ್ಗೆ ಒಂದು 5-6 ಕೋಳಿಲಿಂದ 200 ಕೋಳಿ ಮಾಡಿದ್ದೀನಿ ಸರ್. ಈಗ ನಿಮ್ಗೆ ಕೃಷಿಗಿಂತ ಹೆಚ್ಚು ಲಾಭದಾಯಕ ಕೋಳಿ ಸಾಕಣೆ? ಕೋಳಿ ಸರ್, ಕೋಳಿ ಸಾಕಣೆ ಕೋಳಿ. ಆಕಳದ್ದು ಹಂಗಾಯ್ತು ಸರ್, ಆಕಳದ್ದು ಒಳ್ಳೆ ಸರ್. ಈ ಬಾಯ್ಲರ್ ಕೋಳಿ ಸಾಕಾಣಿಕೆಯಿಂದ ಲಾಭ ಎಷ್ಟು ಬರ್ತದೆ ತಿಂಗಳು ನಿಮಗೆ ಆವರೇಜ್ ಸರಾಸರಿಯಾಗಿ? ಸರಾಸರಿ ಸರ್ ರೇಟ್ ಹೆಚ್ಚು ಕಮ್ಮಿ ಸರ್. ಅಲ್ಲ, ಅಂದಾಜು ಅಂದಾಜು ಅಂದ್ರೆ ಒಂದು 50,000 ಅಂತ ಇದಿರ್ತದೆ ಸರ್, 3,000 ಕೋಳಿಗೆ 50,000 ನಿವ್ವಳ ಲಾಭ. ಹೌದು ಸರ್, ಖರ್ಚು ವೆಚ್ಚ ಎಲ್ಲ ತೆಗೆದು 50,000 ಲಾಭ ಐತೆ. ಒಂದು ಸೂಕ್ತವಾದ ಬೆಲೆ ಇದ್ರೆ, ಇಲ್ಲಾಂದ್ರೆ ಕೈಲಿದ್ದಲ್ಲೇ ಹೋಗೋದು ಸರ್. ಒಂದು ರೇಟ್ ವೇರಿಯೇಷನ್ ಆದಾಗ ಕೈಲಿದ್ದ ಹೋಗೋ ಚಾನ್ಸನ್ ಇತ್ತು ಸರ್. ಈ ಕೋಳಿ ಸಾಕಾಣಿಕೆಗೆ ಯಾವಾಗ ಬಂದ್ರಿ? ಕೋಳಿ ಸಾಕಾಣಿಕೆಗೆ ಬೆಳೆ ಇಂಪ್ರೂವ್ಮೆಂಟ್ ಆಗ್ತದೆ ಸರ್ ನಮ್ದು. ಹಾಗಾಗಿ ದುಡ್ಡು ಆದ್ಮೇಲೆ ನಾವು ಇಟಂಗಿ ಮಾಡಿದ್ವಿ ಸರ್. ಇಟಂಗಿ ಮಾಡೋದ್ರಿಂದ ನಾವು ಇಟಂಗಿ ನಮಗೆ ಕೊಣ ಅವಶ್ಯಕತೆ ಇದ್ದೀವಿ ಸರ್. ಹಂಗಾಗಿ ನಾವು ಒಂದು ಫಾರಂ ಮಾಡೋಣ ಅಂತೇಳಿ ಸಣ್ಣದಾಗಿ ಮಾಡಿದ್ದಾರೆ. ಇಟ್ಟಿಗೆ ಇದಾವೆ ಅನ್ನೋ ಕಾರಣಕ್ಕೆ ಕೋಳಿ ಫಾರ್ಮ್ ಮಾಡ್ಕೊಂಡ್ರೆ ಈಗ ಅದು ಕಚ್ಚಾ ಪದಾರ್ಥ ನಮಗೆ ಕೈಗೆ ಸಿಗ್ತಾರೆ ಸರ್. ವೇಸ್ಟ್ ಮೆಟೀರಿಯಲ್ಸ್ ಏನೇನು ಬೇಕೋ ಅದು ನಮ್ಗೆ ಕೈಗೆ ಸಿಗ್ತಾರೆ. ಹಂಗಾಗಿ ವೇಸ್ಟ್ ಆಗೋದು ಬೇಡ, ನಾವು ಫಾರಂ ಹಾಕಿದ್ವಿ ಸರ್. ಫಾರಂ ಕಟ್ಟಿ ಕೋಳಿ ಫಾರಂ ಮಾಡಬೇಕು ಅಂತ ನಿಮಗೆ ಆ ಪ್ರೇರಣೆ ಎಲ್ಲಿಂದ ಹೇಗಾಯ್ತು ಸರ್? ನೋಡಿದ್ವಿ ಸರ್, ಅಲ್ಲದಲ್ಲೇ ತರಬೇತಿ ಹೋಗಿದ್ವಿ ಸರ್. ನಾವು ಎಲ್ಲಿ ತರಬೇತಿ ಅಂತ ಅಂದ್ರೆ ಅಲ್ಲಿಗೆ ಹೋಗಿದ್ವಿ ಸರ್. ಹೋಗ್ತಿದ್ರಿ? ಹೋಗ್ತಿದ್ವಿ ಸರ್. ಹೋಗಿ ಅದ್ರ ಮಾಹಿತಿ ತಗೊಂಡ್ ಸರ್, ಹೆಂಗ್ ಮಾಡ್ಬೇಕು ಇಲ್ಲಿ ಊರಾಗ ಫಸ್ಟ್ ಹಾಕಿದ್ದೆ ನಾನು ಸರ್. ನಮಗೆ ಅದು ಅನುಭವ ಇದ್ದಿಲ್ಲ, ಯಾರು ಕೇಳಕ್ಕ ಅದು ಗೊತ್ತಾಗಿದ್ದು ಸರ್. ಮತ್ತು ಕೇಳ್ಕೊಂತ ಅಡ್ಡಾಡಿದ್ವಿ ಸರ್, ಅನುಭವ ತಗೊಂಡ್ವಿ ಸರ್. ಫಾರಂಗಳಿಗೆ ಹೋದ್ವಿ, ಅವ್ರ ಮತ್ತೆ ವಿಚಾರಗಳೆಲ್ಲ ತಿಳ್ಕೊಂಡ್ವಿ ಸರ್. ತಿಳ್ಕೊಂಡು ಮತ್ತೆ ಫಾರಂ ಮಾಡಿದ್ವಿ. ಎಷ್ಟು ವರ್ಷ ಆಯ್ತು ಈಗ ನೀವು ಕೋಳಿ ಫಾರಂ ಮಾಡಿ? 8-10 ವರ್ಷ. 10 ವರ್ಷದಿಂದ ಕೋಳಿ ಸಾಕಾಣಿಕೆ ಇದೆ. ಪ್ರತಿ ತಿಂಗಳು ಒಂದು 50,000 ರೂಪಾಯಿ ನಿವ್ವಳ ಲಾಭ. 45 ದಿವಸಕ್ಕೆ ಒಂದು ಕ್ರಾಪ್ ಸರ್, ಕ್ರಾಪ್ ಬರ್ತದೆ. ಒಂದೂವರೆ ತಿಂಗಳಿಗೆ ಒಂದು ಕ್ರಾಪ್ ಸರ್. ಗ್ಯಾಪ್ ಬಿಡ್ಬೇಕು ಸರ್, ಮೇಲೆ ಮೇಲೆ ಹಾಕಿದ್ರೆ ವೈರಸ್ ಬಂದು ಕೋಳಿ ಚಾನ್ಸಸ್ ಸಾಯ ಚಾನ್ಸ್ ಐತೆ ಸರ್. ಹಂಗಾಗಿ ಗ್ಯಾಪ್ ಬಿಟ್ಟು ಮಾಡಿದ್ವಿ ಸರ್. ಒಂದು ವರ್ಷಕ್ಕೆ 5-4 ಬ್ಯಾಚ್ ಮಾಡ್ತೀವಿ. ಒಂದು ಬ್ಯಾಚಿಗೆ ಒಂದು 45,000 ರೂಪಾಯಿ ಸಿಗುತ್ತೆ. ಒಂದು 50,000 ಅಂತ ಸಿಗ್ತದೆ ಸರ್ ಒಂದು ಬ್ಯಾಚ್. ಒಳ್ಳೆ ರೇಟ್ ಇದ್ರಿ ಸರ್. ಈಗ ಇತ್ತೀಚೆಗೆ ಮೆಕ್ಕೆಜೋಳ ರೇಟ್ ಸರ್, ಸೋಯಾಬೀನ್ ರೇಟ್ ಹೆಚ್ಚಿಗೆ ಆಯ್ತು ಸರ್. ಆಮೇಲೆ ಮೆಡಿಸಿನ್ ಹೆಚ್ಚಿಗೆ ಆಯ್ತು ಸರ್. ಹೆಚ್ಚಿಗೆ ಆದಾಗ ಇಲ್ಲಿ ರೇಟ್ ಕೋಳಿ ರೇಟ್ ಕಮ್ಮಿ ಆಯ್ತು ಸರ್. ಕಮ್ಮಿ ಆದಾಗ ಅವಾಗ ನಮಗೆ ವರ್ತನೆ ಬಿತ್ತು ಸರ್. ಈ ರೇಟ್ ಜಂಪ್ ಇದ್ದಾಗ ಏನು ಕಾಣಿಸ್ತದ್ರು ಸರ್ ರೇಟ್, ಒಳ್ಳೆ ರೇಟ್ ಸಿಗತ್ತೆ ಸರ್. ಒಳ್ಳೆ ರೇಟ್ ಇಲ್ಲ ಅಂದಾಗ ಮಾರ್ಕೆಟ್ ಡೌನ್ ಇದ್ರೆ ನಮಗೆ ಇಮಿಡಿಯೇಟ್ಲಿ ಲಾಸ್ ಸರ್. ಲಾಸ್ ಆಗ್ಬಿಡುತ್ತೆ. ಯಾವ್ಯಾವ ಸಂದರ್ಭದಲ್ಲಿ ಮಾರುಕಟ್ಟೆಯಲ್ಲಿ ಬೆಲೆ ಕಡಿಮೆ? ಶ್ರಾವಣ ಸರ್, ಶ್ರಾವಣದಲ್ಲಿ ಕಡಿಮೆ, ಶ್ರಾವಣದಾಗ ಏಕದಮ್ ಕಡಿಮೆ ಸರ್. ಶ್ರಾವಣದಾಗ ಸರ್, ಆಮೇಲೆ ಈ ಎಲ್ಲಾ ಕಡೆ ಒಂದೇ ಟೈಮ್ ಮರಿ ಹಾಕಿ ವ್ಯವಸ್ಥಿತವಾಗಿದ್ದಾಗ ಮಾರ್ಕೆಟ್ ಡೌನ್ ಆಗತ್ತೆ ಸರ್, ಅಂತ ಸಂದರ್ಭದಾಗ ನಮಗೆ ಲಾಸ್ ಬರೋದು ಸರ್. ಶ್ರಾವಣದಾಗ ಆಲ್ಮೋಸ್ಟ್ ಅದು ರೇಟ್ ಡೌನ್ ಆಗಿರುತ್ತೆ ಸರ್, ಹಂಗಾಗಿ ಅದು ಜನ ಯಾರು ಊಟ ಮಾಡೋದಲ್ಲ, ನಮಗೆ ಬೇಡ ಒಂದು ತಿಂಗಳು ಅಂತಾರಲ್ಲ ಸರ್, ಅವಾಗ ನಮಗೆ ಇಲ್ಲಿ ಬೇಡಿಕೆ ಕಮ್ಮಿ ಆಗತ್ತೆ ಸರ್. ಹೇಗೆ ಶುರು ಮಾಡಿದ್ರಿ ಆರಂಭದಲ್ಲಿ? ಮರಿ ಸಾಕಾಣಿಕೆ ಇಲ್ಲಿ ಕೊಟ್ಟರೋಗ ಸತೀಶ್ ಗೌಡ್ರ ಅಂತ ಕೊಟ್ಟರು ಅವ್ರ ಅಂತ ಅವ್ರ ಕಡೆಗಿಂತ ನಾವು ಎಷ್ಟಂದ್ರಿ ಸ್ಟಾರ್ಟಿಂಗ್? 1000 ತಂದ್ರಿ ಸರ್, ಫಸ್ಟ್ 1000 ತಂದ್ರಿ ಸರ್. 1000 ತಂದು ಅದನ್ನ ಒಂದು 2-3 ಬ್ಯಾಚ್ ನಮಗೆ ಅನುಭವ ತಗೊಂಡಿ ಸರ್, ಅದು ಏನೇನು ಬೇಕು ಹೆಂಗ ಅಂತಂದು. ಆಮೇಲೆ 1500 ಹಿಂಗೆ 2000 ಮಾಡ್ಕೊಂತ 3000 ಮಾಡಿದ್ವಿ ಸರ್. ಮೆಡಿಸನ್ ಜಿನ್ ಹಾಕಿದ್ವಿ ಸರ್ ನಾವು. ಬೇಕೇ ಬೇಕು, ನೀವು ಅಷ್ಟೊಂದು ಹೊರಗಡೆ ಹೋಗಿ ಬರೋದು ಕಷ್ಟ ಆಗ್ತದೆ. ಕನಿಷ್ಠ 100 ಕ್ವಿಂಟಲ್ ಮೆಕ್ಕೆಜೋಳ ಬೇಕಾದ ಸರ್. ಹೌದು, ಅವನ್ನೆಲ್ಲ ಬೇರೆ ಕಡೆದು ಜಿನ್ ಮಾಡಿಸ್ಕೊಂಬಂದು ಹಾಕೋದು ಹಾಕೋದು ಕಷ್ಟ ಆಗ್ತದೆ. ಹಂಗಾಗಿ ನಾವು ಒಂದು ಜಿನ್ ಮಾಡಿಸಿ ನಾವು ಫುಡ್ ತಯಾರು ಮಾಡ್ಕೊಂಡು ಕಚ್ಚಿದ್ವಿ, ಫುಡ್ ತಯಾರು ಮಾಡಿ ಬೆಸಕ್ಕೆ ಶುರು ಮಾಡಿದ್ವಿ ಸರ್. ಅದು ಏನೇನು ಬೇಕು ಸರ್ ಅದನ್ನೆಲ್ಲ ಖರೀದಿ ಮಾಡ್ಕೊಂಬರ್ತೀವಿ ಸರ್. ಆಮೇಲೆ ಇಲ್ಲಿ ನಾವು ತಯಾರು ಮಾಡ್ಕೊಂಡು ಹೋಳಿ ಬೆಸ್ತೀವಿ. ಏನ್ ಮತ್ತೆ ಮೆಕ್ಕೆಜೋಳ ಜೊತೆಗೆ ಬೇರೆ ಏನು ಫುಡ್ ಕೊಡ್ತೀವಿ? ಸೋಯಾಬೀನ್ ಬೇಕು ಸರ್. ಸೋಯಾಬೀನ್ ಬೇಕೇ ಬೇಕು, ಬೇಕೇ ಬೇಕು ಸರ್. ಸೋಯಾಬೀನ್ ಇಲ್ಲದ್ರ ವೇಟ್ ಬರೋದೇ ಇಲ್ಲ ಸರ್, ಅದು ಗ್ರೋತ್ ಬರೋದೇ ಇಲ್ಲ, ಬರೋದಿಲ್ಲ. ಆಮೇಲೆ ಅದಕ್ಕೆ ಸೋಯಾಬೀನ್ ಜಿನ್ನಿಗೆ ಹಾಕ್ತಿದ್ರೆ ಇಲ್ಲ ಸರ್, ಅದು ಹಿಂಡಿ ಬರ್ತದೆ ಸರ್. ಹಿಂಡಿ ಬರ್ತದ? ಹಿಂಡಿ ಬರ್ತದೆ ಸರ್. ಅದು ನೀವು ಖರೀದಿ ಮಾಡಬೇಕು? ಅದನ್ನ ಖರೀದಿ ಮಾಡ್ತೀವಿ. ಹೇಗೆ ಸಿಗ್ತದೆ ಅದು? ಏನು ರೇಟ್ ಸಿಗ್ತದೆ ಸರ್? ಅದು ಒಂದಷ್ಟು 75 ರೂಪಾಯಿ ಇರ್ತದೆ ಸರ್, ಒಂದಷ್ಟು 50. ಅದು ಹೆಚ್ಚು ಕಮ್ಮಿ ಸರ್, ಹ್ಞೂ ಕೆಜಿ ಸರ್. ಇತ್ತೀಚೆಗೆ ಸರ್ ಒಂದೊಂದು ಸಲ 90 ರೂಪಾಯಿ ಆಯ್ತು ಸರ್. ಎಷ್ಟು ಬೇಕಾಗ್ತದೆ ಅದು ಡೈಲಿ? ಒಂದು ಕ್ವಿಂಟಲ್ಗೆ 15 ಕೆಜಿ ಸರ್, ಒಂದು ಕ್ವಿಂಟಲ್ ಮೆಕ್ಕೆಜೋಳಕ್ಕೆ. ಮಿಕ್ಸ್ ಮಾಡ್ಬೇಕು, ಮಿಕ್ಸ್ ಮಾಡ್ಬೇಕು ಸರ್. ಆಮೇಲೆ ಇನ್ನೊಂದು ಮೆಡಿಸಿನ್ ಅಂತ ಬರ್ತದೆ ಸರ್, ಅದು ಅದನ್ನ 10 ಕೆಜಿ ಹಾಕ್ಬೇಕು ಸರ್. ಮೆಡಿಸಿನ್ ಅಂದ್ರೆ ಏನು? ಅದ್ರ ಇದ್ರ ಮೀನದ ಪೌಡ್ರ ಏನೋ ಒಂದು, ಅದಕ್ಕೊಂದು ಕೆಮಿಕಲ್ ಹಾಕಿ ಪೌಡ್ರ್ ತಯಾರು ಮಾಡ್ತಾರೆ ಸರ್. ಅದೇ 2000. ಅದನ್ನ ಯಾತಕ್ಕಾಗಿ ಕೊಡ್ಬೇಕು? ಅದು ಗ್ರೋತ್ ಬರಕ್ಕೆ ಸರ್. ಅದು ತೂಕ ಚೆನ್ನಾಗಿ ಬೆಳೆಯುತ್ತೆ, ತೂಕ ಬರ್ತವೆ. ಆಮೇಲೆ ಇವು ಮೆಡಿಸಿನ್ ಅವೆಲ್ಲ ಲಿವರ್ ಟಾನಿಕ್ ಅಂತೆ, ಅವು ಜ್ವರದ್ದು ಅಂತ್ರಿ. ಆಮೇಲೆ ಇವು 3 ಸಲ ಕಣ್ಣಿಗೆ ಹಾಕ್ಬೇಕ್ರಿ. ಅಷ್ಟು ಕೋಳಿಗಳಿಗೆ ಹೇಗೆ ಹಾಕ್ತೀರಿ? ಒಂದೊಂದು ಹಿಡ್ಕೊಂಡು ಹಾಕ್ತೀವಿ ಸರ್, ಮನೆಯವ್ರು ಎಲ್ಲರೂ ಹೋಗಿಬಿಡ್ತೀವಿ ಸರ್. ಹೌದಾ? ಒಂದೊಂದು ಹಿಡ್ಕೊಂಡು ಒಂದು ಕಣ್ಣಿಗೆ ಡ್ರಾಪ್ಗೆ ಹಾಕ್ಬೇಕು ಸರ್. ಏನು ಸಮಸ್ಯೆ ಅದು? ಅದು ಕೊಕ್ಕರಿ ರೋಗ ಅಂತ ಬರ್ತದೆ ಸರ್, ಅದು ಬರಲ್ದಂಗೆ ಸರ್. ಕಣ್ಣಿಗೆ ಹಾಕಿದ್ರೆ 7 ದಿವಸ ಒಂದು ಸರ್, 21 ದಿವಸ, 14 ದಿವಸ ಒಂದು ಹಾಕ್ಲೇಬೇಕು. ಹಾಕ್ಲೇಬೇಕು ಸರ್. ಚೆನ್ನಾಗಿದ್ರು ಇರ್ಲಿಲ್ಲದ್ರೆ ಹಾಕ್ಬೇಕು ಸರ್, ಚೆನ್ನಾಗಿಲ್ಲದ್ರೆ ಹಾಕ್ಬೇಕು. ಒಂಥರ ಲಸಿಕೆ ಇದೆ, ಲಸಿಕೆ ಇದ್ದಕ್ಕೆ ಸರ್, ಲಸಿಕೆ ಸರ್. ಒಂದೇ ದಿವಸದ್ದು 7 ದಿವಸದ ಒಂದಷ್ಟು ಸರ್, 14 ದಿವಸದ ಮತ್ತು 21 ದಿವಸ ಮೂರು ಸಲ ಹಾಕ್ಲಿ, ಮೂರು ಸಲ ಹಾಕ್ಲೇಬೇಕು ಸರ್. ಮತ್ತೆ ಮತ್ತೇನಿಲ್ಲ ಸರ್. ಆಮೇಲೆ ಲಿವರ್ ಟಾನಿಕ್ ಅವನ್ನ ಲಿವರ್ ಟಾನಿಕ್ ಹೇಗೆ ಕುಡಿಸ್ತೀರಿ? ಅವನು ನೀರಾಗ ಹಾಕ್ತೀವಿ ಸರ್, ಒಂದು ಟ್ಯಾಂಕರ್ ಮಾಡ್ತಿದ್ದೆ ಸರ್, 200 ಲೀಟ್ರ್ ಇತ್ತಂದ್ರೆ ಅದಕ್ಕೆ ಇಷ್ಟು ಅಂತ ಹಾಕಿ ಕುಡಿಸ್ತೀವಿ ಸರ್. ಹಂಗಾಗಿ ರೋಗನೇ ಅಷ್ಟೇ ನಮಗೆ ಇಷ್ಟೆಲ್ಲ ಆರೈಕೆ ಮಾಡಿದ್ರೆ ಸಮಸ್ಯೆಗಳು ಇಲ್ಲ, ಚೆನ್ನಾಗಿರ್ತವೆ, ಚೆನ್ನಾಗಿ ಬರ್ತದೆ ಸರ್. ನಾವು ಚೆನ್ನಾಗಿ ತೆಗ್ದಿವಿ ಸರ್. ಎಲ್ಲಿ ಮಾರ್ಕೆಟ್ಗೆ ಎಲ್ಲಿ ಹೋಗ್ತವೆ ಕೋಳಿಗಳು? ಅವರೇ ಬರ್ತಾರೆ ಸರ್. ಎಲ್ಲಿಂದ ಬರ್ತಾರೆ? ಅಗ್ರಿಮಳ್ಳಿಯಿಂದ ಬರ್ತಾರೆ ಸರ್, ಕೊಟ್ಟೂರಿಂದ ಸರ್, ಕೂಡ್ಲಿಗೆ ಅರ್ಕಮಳ್ಳಿ. ನಮ್ಮದಲ್ಲಿ ಕೋಳಿ ಇಲ್ಲ ಅಂದ್ರೆ ಬರ್ತಾರೆ ಸರ್. ಈಗ ನಮ್ಮದೆಲ್ಲ ಈಗ 45 ದಿವಸದ ಕೋಳಿ ಐತೆ ಅಂದಾಗ ಸರ್, ನಾವು ಫೋನ್ ಕಾಂಟ್ಯಾಕ್ಟ್ ಸರ್, ಫೋನ್ ಕಾಂಟ್ಯಾಕ್ಟ್ ಮುಖಾಂತರ ನಾವು ಇವತ್ತು ಕೊಡಾಕಜ್ಜೀವ ಅಂದ್ರೆ ಬರ್ತಾರೆ ಸರ್, ನೈಟ್ ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ತುಂಬ. ಇದು ಮಾಂಸದ ಮಾರಾಟಕ್ಕಾಗಿ ಕೋಳಿ ಮಾರಾಟ ಮಾಡೋದು ಒಂದು, ಮತ್ತೆ ಮೊಟ್ಟೆಗಳು? ಮೊಟ್ಟೆ ಕೋಳಿ ಸರ್ ಜವರಿದ್ ಮಾಡಿದ್ವಿ ಸರ್. ಮೊಟ್ಟೆ ಇಡ್ತವ ಬಾಯ್ಲರ್ ಕೋಳಿಗಳು? ಇಡಲ್ವಾ? 4 ಕೆಜಿ ತನಕ ಬರ್ತದೆ ಸರ್ ಮೊಟ್ಟೆ ಇಡಲ್ಲ ಸರ್. ಹೌದಾ? ಮೂರುವರೆಯಿಂದ 4 ಕೆಜಿ ಮೇಲೆ ಬಂದ ಸರ್. ಮೊಟ್ಟೆಗಾಗಿ ಜವರಿ ಕೋಳಿ ಹೇಗೆ ಹಾಕಿದ್ರ? ಜವರಿ ಕೋಳಿ ಸರ್ ಎಷ್ಟು ಸಾಕ್ತಾ ಇದ್ರಿ? 200 ಸರ್. ಅದು ಒಂದು 10 ಕೋಳಿಯಿಂದ 200 ಮಾಡಿದ್ವಿ ಸರ್. ಬಹಳ ನಾವ ಕಾವಿ ಕುಂದಿರ್ಸಿ ಅದ ಒಂದು ಬದುಕಾಗಿತ್ತು ಸರ್ ಅದು. ಹಂಗಾಗಿ ಇಳುವರಿ ಒಂದ್ ಕೋಳಿಲಿಂದ 10 ಕೋಳಿ, 15 ಕೋಳಿ ಹಿಂಗ್ ಮರಿ ಮಾಡಿ 200 ಚಿಲ್ಲರ ಕೋಳಿಗಳು ಮಾಡಿದ್ವಿ. ಮೊಟ್ಟೆಗೆ ಡಿಮ್ಯಾಂಡ್ ಜವರಿ ಕೋಳಿ ಮೊಟ್ಟೆಗೆ 10 ರೂಪಾಯಿ ಸರ್ ನಾವು ಕೊಡ್ತಿದ್ದು. 10 ರೂಪಾಯಿ ಕೈ ಮುರಿದಾರ ಕಾಲ್ ಮುರಿದಾರ ಅಂತಂದು ಒಯ್ಯಾರ ಸರ್ ನಮ್ಮ ಮತ್ತೆ ಬಂದು ಫೋನ್ ಮಾಡಿ ಚಿಕನ್ ಅಂಗಡಿ ಅವರು ಕಾಂಟ್ಯಾಕ್ಟ್ ಮಾಡ್ರ ಸರ್. ಅವ್ರು ನೋಡ್ತಿದ್ರು ಸರ್ ಈಗ ಬಂದು ಅವ್ರು ಬೆಳಗ್ಗೆ ಮುಂಜಾನೆ ಬಂದ್ಬಿಟ್ಟೆ ನಾವು ಮುಂಜಾನೆ ಹಿಡಿಯಕರ ಕೋಳಿ ಬಿಡ್ತಿದ್ವಿ ಸರ್ ಹೊರಗೆ ಕೋಳಿ ಬಿಟ್ಟಾಗ ತತ್ತಿ ಸಿಗ್ತೇವೇನಂತ ಕೇಳಿದಾಗ ನೋದವ್ರಿ ಅಂದ್ರೆ ಅವ್ರು ಮತ್ತೆ ಕಾಂಟ್ಯಾಕ್ಟ್ ಮಾಡೋರು ಸರ್ ಪ್ಯೂರ್ ನಾಟಿ ಕೋಳಿ ತತ್ತಿ ಸಿಗ್ತಾವ ಇರ್ತಲ್ಲ ಅಂತಂದ್ ಕಳ್ಸರ್ ಸರ್ ಕೊಡ್ತಿದ್ವಿ ಸರ್ 100, 150, 200 ಮಟ್ಟಿನ ಕಳಿಸ್ತೀನಿ ಸರ್ ಇಲ್ಲಿ 10 ರೂಪಾಯಿ ಒಂದು ಸರ್ ಅವ್ರು ಹಿಂಗೆ ಮುಂದೆ ಹೆಂಗ್ ಮಾಡ್ತಾರೆ ನಾವಂತ ಇಲ್ಲಿ 10 ರೂಪಾಯಿ ಹಂಗೆ ಕಳಿಸ್ತಿದ್ವಿ. ರೇವಣ ಸಿದ್ದಪ್ಪರು ಕೃಷಿಗಿಂತ ಹೆಚ್ಚು ಲಾಭ ಪಡ್ಕೊಳ್ತಿರೋದು ಕೋಳಿ ಸಾಕಾಣಿಕೆ ಇನ್ನೊಂದು ಮುಂದುವರಿತಾ ಇದೆ. ಹೈನುಗಾರಿಕೆ ಇಷ್ಟಿದೆ ಒಂದ್ ದಿನಕ್ಕೆ 20-22 ಲೀಟರ್ ಆಗುತ್ತೆ. ಈಗ ಮೊನ್ನೆ ಒಂದು ಆಕಳ ಜರ್ಸಿ ಆಕಳ ಜರ್ಸಿ ಆಕಳ ಸರ್ ಎಷ್ಟು ಆಕಳುಗಳಿದಾವೆ ಸರ್? 7 ಇದ್ದು ಸರ್ ಮರಿ ಎಲ್ಲ ಸೇರಿ 8 ಇದ್ವಿ ಸರ್. ಈಗ ಮೊನ್ನೆ ಒಂದು ಗರ್ಭಿಣಿ ಇರೋದ ಡೆತ್ ಸರ್ ಅದು ಡೆತ್ ಇನ್ಶೂರೆನ್ಸ್ ಐತೆ ಸರ್ ಇನ್ಶೂರೆನ್ಸ್ ಮಾಡಿಸ್ತಿದ್ರು ಮಾಡಿಸ್ತೀವಿ ಸರ್. ಕೋಳಿಗಳಿಗೂ ಇನ್ಸೂರೆನ್ಸ್ ಮಾಡಿಸ್ತಿದ್ರು? ಕೋಳಿಗಳಿಲ್ಲ ಸರ್ ಕೋಳಿಗೇನಿಲ್ಲ ಸರ್ 45 ದಿವಸ ಕ್ರಾಪ್ ಅಲ್ಲ ಸರ್ ಬಟ್ ಇವು ಹೈನುಗಾರಿಕೆ ಮಾತ್ರ ಐತೆ ಸರ್. ಡಾಕ್ಟರ್ಗಳು ಬರ್ತಾರೆ ಡೈರಿ ವೈದ್ಯಲಿಂದ ಬರ್ತಾರೆ ಸರ್ ಬಂದು ಮಾಡ್ಕೊಂಡು ಬರ್ತಾರೆ. ಈಗ ಒಂದು ಹಸುಗೆ ಎಷ್ಟು ಇನ್ಸೂರೆನ್ಸ್ ಕಟ್ತಾರೆ ಸರ್? 3,000 ಚಿಲ್ಲರೆ ಒಂದು ವರ್ಷಕ್ಕೆ ಸರ್. ಅದು ವರ್ಷಕ್ಕೆ ಆಕಳ ಮೇಲೆ ಸರ್. ಅದು ಈಗ 40,000 ಮಾಡಿದ್ರೆ ಇಷ್ಟ ಸರ್, 50,000 ಮಾಡಿದ್ರೆ ಇಷ್ಟು, 1 ಲಕ್ಷ ಮಾಡಿದ್ರೆ ಈಗ 3,000 ಕಟ್ಟಿದ್ರೆ ಏನಾದ್ರೂ ಏನು ಹೆಚ್ಚು ಸಿಗ್ತದೆ ಸರ್? 60,000 55,000 ಹಿಂಗೆ ಸಿಗ್ತದೆ ಸರ್. ಒಂದು ಈಗ 60,000 ಐತೆ ಸರ್ ಇನ್ಸೂರೆನ್ಸ್. ಇನ್ನೊಂದು ಬಂದ ಸರ್ ಇದಾಗೈತಿ ಬರ್ತದೆ ಸರ್, ಡಾಕ್ಟರ್ ಬಂದು ಬರ್ತದೆ. ಕೋಳಿ ಸಾಕಾಣಿಕೆಗೆ ಪೌಷ್ಟಿಕ ಆಹಾರಗಳನ್ನ ನೀವೇ ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ರಿ? ನಾವು ರೆಡಿ ಮಾಡಿ. ಹಸುಗಳಿಗೆಲ್ಲ ಸರ್ ಮೆಕ್ಕೆಜೋಳ ನುಸ್ ಸಜ್ಜಿ ನುಸ್ತಾ ಇತ್ತು, ಇನ್ನೊಂದು ತೌಡು ಬರ್ತದೆ ಸರ್ ಜಿನ್ನೆಗೆ ಅದನ್ನ ಮಿಕ್ಸ್ ಮಾಡಿ ಇಡ್ತೀವಿ ಸರ್. ಇದು ಡೈರಿಯಿಂದ ನಂಜನಿ ಫೀಡ್ ಅಂತ ಬರ್ತದೆ, ಅದನ್ನ ಮಿಕ್ಸ್ ಮಾಡಿ ಇಡ್ತೀವಿ ಸರ್ ದನಗಳಿಗೆ. ಈಗ ಹಾಲು ಡೈರಿಗೆ ಕೊಡ್ತೀರಿ? ಹೌದು ಸರ್ ಡೈರಿ ಪ್ರತಿದಿನ. ಡೈರಿ ಮೆಂಬರ್ ಇದೆ ಸರ್, ಡೈರಿ ಮೆಂಬರ್ ಇದೆ ಸರ್, ಕೊಟ್ರೇಶಪ್ಪರ್ ಜೊತೆ. ಓಹೋ, ನೀವು ಸದಸ್ಯರಿದ್ದೀರಿ? ಸದಸ್ಯರಿದ್ದೀವಿ ಸರ್. ಈಗ ಪ್ರತಿದಿನ ಎಷ್ಟು ಹಾಲು ಹೋಗುತ್ತೆ ಡೈರಿಗೆ? ಡೈರಿಗೆ ಸರ್ ಈಗ 12 ಕ್ಯಾನ್ ಹಾಕತ್ ಸರ್ ಬೆಳಗ್ಗೆ ಸಂಜೆ ಸೇರಿ. ಹನ್ನೆರಡು ಕ್ಯಾನ್ ಅಂದ್ರೆ ಎಷ್ಟು ಲೀಟರ್? ಒಂದು ಕ್ಯಾನಿಗೆ 40 ಲೀಟರ್ ಸರ್. ಒಂದ್ ದಿವಸ 8-9 ಹಾಕ ಸರ್, ಒಂದ್ ಸಾಯಂಕಾಲ ವೇರಿಯೇಷನ್ ಸರ್. 8 ಆದ್ರೆ ತಿರ್ಗ ದಿವಸ 9 ಹಾಕ ಸರ್, ಬೆಳಗ್ಗೆ ಒಂದು ಕ್ಯಾನ್ ಹೆಚ್ಚಿಗೆ ಆಗ್ಬೋದು ಸರ್. ಕ್ಯಾನ್ ಕಮ್ಮಿ ಒಟ್ಟು 480 ಲೀಟರ್ ಹೋಗತ್ ಸರ್ ನಮ್ಮ ಪ್ರತಿದಿನ. ನಿಮ್ದು? ನಮ್ಮ ಡೈರಿ ಒಂದು ಸರ್ ಇರೋದು, ಅದೇ ಒಂದ ಡೈರಿ ಇರೋದು. ಅಲ್ಲಲ್ಲ, ನಮ್ಮದು 20 ಲೀಟರ್ ಸರ್. 20 ಲೀಟರ್ ನಿಮ್ ಮನೆ ಇದು? ನಾನು ಕೇಳ್ತೇನೆ. 20 ಲೀಟರ್ ಹಾಕ ಸರ್ ಒಂದ್ ದಿವಸಕ್ಕೆ. ಒಂದ್ ದಿವಸಕ್ಕೆ 20 ಲೀಟರ್ ಎಷ್ಟು ರೇಟ್ ಸಿಗುತ್ತೆ? 30-35-32 ಅದು ಹಾಲಿಂದ ಪ್ರಮಾಣದ ಮೇಲೆ ಸರ್. ಫ್ಯಾಟ್ ಹೆಂಗ್ ಬರ್ತದೆ ಸರ್? ನಮ್ಮ ಜರ್ಸಿ ಇರೋದ್ರಿಂದ 35-36 ಪ್ರತಿದಿನ 700 ರೂಪಾಯಿ ಫುಡ್ಡಿಂದು ಒಬ್ರು ಖರ್ಚಿದೆ. ಒಬ್ರು ಆಗದಲ್ ಸರ್, ಒಬ್ರು ಮಾಡೋದಾಗಲ್ಲ ಸರ್. ದನಗಳು ಮೇಸಕ್ ಒಬ್ರು, ಮೇವು ಮಾಡಕ್ ಒಬ್ರು. ನಮಗೆ ಕೃಷಿ ನೋಡ್ಕೊಂಡು ಇದನ್ನ ಮಾಡ್ತೀವಿ ಸರ್. ಈಗ ಹೊಲದಾಗ ನೋಡಿ, ನೀವು ಕೋಳಿ ಸಾಕಾಣಿಕೆ, ಹಸು ಸಾಕಾಣಿಕೆ, ಹಾಲು ಮಾರಾಟ, ಇಷ್ಟೆಲ್ಲ ಕೆಲಸ ಕೃಷಿ ಸರ್. ಹೌದು, ಇಷ್ಟೆಲ್ಲ ಕೆಲಸಗಳು ಮಾಡ್ಕೊಳಕ್ಕೆ ಎಷ್ಟು ಜನ ಇದ್ದೀರಿ ಈಗ ನೀವು? ಸರ್ ಗಂಡ ಹೆಂಡತಿ ಸರ್ ಮಗ ಅದನ್ ಸರ್. ಮೂವರು ಇಷ್ಟೆಲ್ಲ ಮ್ಯಾನೇಜ್ ಮಾಡ್ತಾರೆ ಸರ್. ಜೊತೆಗೆ ಆಳು ಇರ್ತಾರೆ ಸರ್, ಹೊಲಗಳಿಗೆಲ್ಲ ಆಳು ಸರ್, ಹೊಲಕ್ಕೆಲ್ಲ ಆಳು ಕರ್ ಸರ್. ಈ ಇದಕ್ಕೆ ಮಾತ್ರ ಆದ್ರೂ ನಿಗಾವಣಿಗೆ ಮಾಡಕ್ಕೆ ನಿಗಾವಣಿ ಅಂದ್ರೆ ಸರ್ ನಾವು ರಾತ್ರಿ ಆಗಲ್ಲ ಅಲ್ಲೇ ಇರ್ತೀವಿ ಸರ್, ರಾತ್ರಿ ಅಲ್ಲೇ ಇರ್ತೀವಿ ಸರ್. ಮತ್ತೆ ಹೊಲದ ಹತ್ರನೇ ಕೋಳಿ ಅಲ್ಲೇ ಸರ್, ಹೊಲದಾಗ ಮಾಡಿದ್ವಿ. ಹೊಲದಾಗ ಉಳ್ಕನಾಗ ಒಂದ್ ಮನೆಯನ್ನ ಕಟ್ಟಿದ್ವಿ ಸರ್, ಅಲ್ಲೇ ಇದೀವಿ ಸರ್, ರಾತ್ರಿ ಎಲ್ಲ ಅಲ್ಲೇ. ಸೊ ಹೈನುಗಾರಿಕೆದು ಒಂದು ತಿಂಗಳ ಒಂದು 20,000 ರೂಪಾಯಿ ಆದಾಯ ಬರುತ್ತೆ, ಅದ್ರದ್ದು ಖರ್ಚುಗಳು ಇರ್ತದೆ. ಅರ್ಧ ಹೋದ್ರೆ ಅರ್ಧ ಅಂತ ಉಳಿತದೆ. ಒಂದು 10,000 ಖರ್ಚು ಆದ್ರೆ 10,000 ಅಂತ ಉಳಿತದೆ. ಕೋಳಿ ಸಾಕಾಣಿಕೆಯಿಂದ ಮಾಂಸ ಮಾರಾಟ ಮಾಡಿ ಅದ್ರದ್ದು ಆದಾಯ. ಕೋಳಿ ಗೊಬ್ಬರನು ಖರೀದಿ ಮಾಡ್ತಾರೆ ಅಂತ ಹೇಳ್ತಾರೆ? ಮಾರದಲ್ಲ ಸರ್, ಅವೆಲ್ಲ ಹೊಲಕ್ಕೆ ಹಾಕ್ತೀವಿ. ನಿಮಗೆ ಬೇಕಾಗ ನೆಲ್ಗದ್ದೆ ಇರ್ತಲ್ಲ ಸರ್, ನೆಲ್ಗದ್ದೆ ಹಾಕ್ತೀವಿ. ನೋಡಿ, ಕೋಳಿ ಗೊಬ್ಬರ ನಿಮ್ ಕಡೆ ಸಿಗ್ತದೆ? ಈ ಕೋಳಿ ಗೊಬ್ಬರ ಭೂಮಿಗೆಲ್ಲ ಬಳಕೆ ಮಾಡ್ತಾ ಇದ್ದೀರಿ? ರಾಸಾಯನಿಕ ಗೊಬ್ಬರಗಳ ಬಳಕೆ ಕಡಿಮೆ ಆಗಿದೆಯಾ ನಿಮ್ಗೆ? ಕಡಿಮೆ ಸರ್, ನಮ್ದು ಕಮ್ಮಿ ಸರ್ ನಮ್ಮ ಹೊಲಕ್ಕೆ. ಈ ಕೋಳಿದು ಆಮೇಲೆ ಕೊಟ್ಟಿಗೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಸಿಗ್ತದೆ ಸರ್. ಹಂಗಾಗಿ ನಾವು ರಾಸಾಯನಿಕ ಗೊಬ್ಬರ ಒಂದು 3-4 ಚೀಲ ಕಮ್ಮಿನೇ ಸರ್ ನಾನು ಹಾಕೋದು. ಯಾಕಂದ್ರೆ ಕೋಳಿದ ಒಂದು ಬ್ಯಾಚಿಗೆ 2-3 ಟ್ರಿಪ್ ಸಿಗುತ್ತೆ ಸರ್, 2-3 ಟ್ರಿಪ್ ಆಗತ್ತೆ ಸರ್ ಒಂದು ಬ್ಯಾಚಿಗೆ. 15 ದಿವಸ ಕಷ್ಟ ಆಗತ್ತೆ. ಕೃಷಿಯಲ್ಲಿ ಏನೇನು ಬೆಳಿತೀರಿ ಏನ್ರಿ? ಶೇಂಗಾ ಬೆಳಿತೀವಿ ಸರ್, ಮೆಕ್ಕೆಜೋಳ, ಭತ್ತ ಬೆಳಿತೀವಿ ಸರ್, ಸೂರ್ಯಕಾಯಿ. ಪ್ರತಿ ವರ್ಷ ಶೇಂಗಾ ಬೆಳಿತೀರಿ? ಶೇಂಗಾ ಬೆಳಿತೀವಿ ಸರ್. ಹಿಂಗಾರಿಗೆ ಮುಂಗಾರಿಗೆ? ಹಿಂಗಾರಿಗೆ ಬ್ಯಾಸಿಗೆ ಸರ್. ಬ್ಯಾಸಿಗೆ ಮಳೆಗಾಲದಾಗ ಮೆಕ್ಕೆಜೋಳ, ಊಟದ ಜೋಳ ಹಾಕ್ತೀವಿ ಸರ್, ಮೆಕ್ಕೆಜೋಳ ಹಾಕ್ತೀವಿ. ಬ್ಯಾಸಿಗೆ ಶೇಂಗಾ. ಎಷ್ಟು ಎಕರೆ ಹಾಕ್ತೀರಿ ಸರ್? ಮೂರು ಎಕರೆ ಎರಡು ಎಕರೆ. ಅಷ್ಟ. ಶೇಂಗಾ ಬೆಳೆಯುವ ಉದ್ದೇಶ ಏನು ಸರ್? ದನಗಳಿಗೆ ಓಟ್ ಸಿಗ್ತದೆ ಸರ್ ಒಂದೇ. ಆಮೇಲೆ ನಮಗೆ ಊಟಕ್ಕೆ ಶೇಂಗಾ ಸಿಗ್ತದೆ ಸರ್. ನಾವು ಒಂದು ಚೀಲ ಎರಡು ಚೀಲ ನಮ್ಮ ಮನೆಗೆ ತಕ್ಕಂತ ಸರ್, ಉಳಿದ ಮಾರ್ಕೆಟಿಗೆ. ಚೀಲಗಟ್ಲೆ ಬೇಕು ನಿಮ್ಗೆ? ಹೌದು ಸರ್. ಏನೇನು ಮಾಡ್ತೀರಿ ಸರ್? ಶೇಂಗಾ ಹಿಂಡಿ ಚಟ್ನಿ ಸರ್. ಚಟ್ನಿ ನಮ್ಮದು ರಾತ್ರಿ ಊಟ ಶೇಂಗಾ ಬಜ್ಜಿ ಅಂತ ಮಾಡ್ತೀವಿ. ಅನ್ನ ಬಜ್ಜಿ ಮುದ್ದೆ ಬಜ್ಜಿ ಈ ಟೈಪ್ ಮಾಡ್ತಾರೆ ಸರ್ ನಮ್ಗಡೆಗೆ. ಹಂಗಾಗಿ ನಮಗೆ ಶೇಂಗಾ ಒಳ್ಳೆ ರುಚಿಕರವಾಗಿ ಬೇಕು ಸರ್. ಒಳ್ಳೆ ರುಚಿಕರ ಆಹಾರ ಸರ್. ಆಮೇಲೆ ನಾವು ಹುರಿತೀವಿ ಸರ್ ರಾತ್ರಿ. ಎಲ್ಲಾರು ಸುಮ್ಮನೆ ಕುಂತ್ಕಂದ್ರೆ ಒಂದು ಎರಡು ಸೇರ್ ಮೂರು ಸೇರ್ ಉರಿದು ಎಲ್ಲರೂ ಕುಂತ್ಕೊಂಡು ತಿಂತೀವಿ ಸರ್. ನಮ್ಗೆ ಒಳ್ಳೆ ಸತ್ವ ಸತ್ವ ಶೇಂಗಾ ಮಾತ್ರ. ಈಗ ಸರ್ ನಮ್ದು ಮಂಡ್ಯಕ್ಕಿ ಮಾಡಿದ್ರೆ ಶೇಂಗಾ ನಮ್ಮವ ಸರ್ ಅಂಗಡಿಗಿಂತ ಕುಣಕನ ಬರೋದಿಲ್ಲ ಸರ್. ಹಂಗ ಶೇಂಗಾ ಹಾಕೋದ್ರಿಂದ ಅಷ್ಟೆಲ್ಲ ಉಪಯೋಗ. ಎಷ್ಟು ಇಳುವರಿ ಬರುತ್ತೆ ನಿಮ್ಗೆ ಸರ್? ಈಗ ಈ ನಮ್ಮ ಭೂಮಿ ಸತ್ವ ಬರೋದ್ರಿಂದ 18-25 ಚೀಲ ತನಕ ಬರ್ತದೆ ಸರ್. 25 ಚೀಲ? ಹೌದು ಸರ್. 18 ಚೀಲದ ಬರ್ತದೆ ಸರ್. 20 ಚೀಲ ಅನ್ಕೊಳ್ಳಿ, ಯಾವ್ರೇಜ್ ಇಪ್ಪತ್ತು ಚೀಲ ಅನ್ಕೊಳ್ಳಿ. ಎಷ್ಟು ತೂಕ ಇರುತ್ತದ? 30-35 kg ಒಂದು ಚೀಲ ಸರ್ ಮಾರ್ಕೆಟಿಂಗ್. ಅದಕ್ಕಿಂತ ಹೆಚ್ಚಿಗೆ ಹೋಗಲ್ಲ ಸರ್. 35 ಇಲ್ಲಾಂದ್ರೆ 32 ಇರ್ತಾ ಸರ್. ಒಂದಿಷ್ಟು ಪರ್ಸೆಂಟೇಜ್ ಇಲ್ಲಾಂದ್ರೆ 32 ಇರ್ತಾ ಸರ್. ಒಂದು ಆರೂವರೆ ಕ್ವಿಂಟಲ್ ಆರೂವರೆ ಕ್ವಿಂಟಲ್ ಅಂತ ಬರ್ತದೆ. 7 ಕ್ವಿಂಟಲ್ ಅನ್ಕೊಳ್ಳಿ ಸರ್. ಹೆಂಗ್ ರೇಟ್ ಕ್ವಿಂಟಲ್ ಹೆಂಗೆ ರೇಟ್ ಅದು? ಈ ಸರ್ ನೋಡ್ರಿ, ಈಗ 9,500 9,000 ಐತೆ ಸರ್. ಈಗ ಆ ಟೈಮ್ನಾಗ 6,500 ಇದ್ದ ಸ್ಟಾರ್ಟ್ ಆಗತ್ತೆ ಸರ್. ರೇಟ್ ಒಂದಿಟ್ಕ ಇಮ್ಮಿಡಿಯೇಟ್ಲಿ 2-3,000 ರೂಪಾಯಿ ಕಮ್ಮಿ ಆಗತ್ತೆ ಸರ್. ಅದು ಏನೇನು ಈ ಟೈಮ್ಯಾಗ ಸ್ವಲ್ಪ ಇಳುವರಿ ಕಮ್ಮಿ ಇರ್ತದೆ ಸರ್. ಈಗ ರೇಟ್ ಜಾಸ್ತಿ ಸರ್. ಜಾಸ್ತಿ ಇರ್ತದೆ. 8,500-9,000 ತನಕ ಈಗ ಇದೆ. ಒಂದು 60,000 ಬರುತ್ತೆ ಸರ್ ಶೇಂಗದ. 60-63,000 ರೂಪಾಯಿ ಬರ್ತದೆ. ತಿಳ್ಕೊಳ್ಳಿ ಸರ್. ಏನೇನು ಖರ್ಚು ಬರುತ್ತೆ ಶೇಂಗಕ್ಕೆ? ಶೇಂಗಾ ಸರ್ ಬೀಜ ಗೊಬ್ಬರ ಬೇಕು ಸರ್. ಕೀಟನಾಶಕ ತರ್ಬೇಕು ಸರ್. ಆಮೇಲೆ ಯಾವ್ದಾರ ಕಳೆ ಖರ್ಚು ಬರ್ತದೆ ಸರ್. ಬಿತ್ತ ಬರ್ತದೆ. ನೀವು ಶೇಂಗಾ ಬೀಜ ಹೊರಗಡೆ ಖರೀದಿ ಮಾಡ್ತೀರಾ ನೀವು? ನಮ್ಮವ ಇದ್ರ ನಮ್ಮವ ಯೂಸ್ ಮಾಡ್ತೀವಿ ಸರ್. ನಾವು ಏನಾರ ಈಗ 2-3 ಬೆಳೆ ನಾವ ಟರ್ನ್ ಅವನ ಮಾಡಿದ್ರ ಅಂದ್ರ ಒಂದ್ಸಲ ಹೋಗಿ ಮಾರ್ಕೆಟ್ ಹೋಗ್ತಿರ್ತೀವಿ ಸರ್. ಬೀಜನ ಅಲ್ಲಿ ಬೀಜನ ರೆಡಿ ಇರ್ತದೆ ಸರ್. ರೆಡಿ ಇದ್ದ ತಂದು ಹಾಕ್ತೀವಿ ಸರ್. ಹಾಕಿ ಅದನ್ನ ಮತ್ತೆ ಒಂದ್ ವರ್ಷ ನಾವು ಮತ್ತೆ ರಿಪೀಟ್ ಅವನ್ ಹಾಕಿದ್ವಿ ಸರ್. ಒಂದ್ ಎಕರೆಗೆ ಒಂದು 20,000 ಖರ್ಚು ಬರ್ತದ? ಬರ್ತದೆ ಸರ್. ಬೀಜಕ್ಕೆ, ಗೊಬ್ಬರಕ್ಕೆ, ಔಷಧಿಗಳಿಗೆ. ಒಂದ್ ಎಕರೆಗೆ 2 ಚೀಲ ಗೊಬ್ಬರ ಹಾಕ್ಬೇಕು ಸರ್. ಆಮೇಲೆ 1 ಲೀಟರ್ ಎಣ್ಣೆ ಬೇಕು ಸರ್ ಅದಕ್ಕೆ ಔಷಧಿ. ಆಮೇಲೆ ಈ ಕಳೆನಾಶಕ ಬಂದ ಸರ್, ಅವಾಗೆಲ್ಲ ಕಳೆನಾಶಕ ಇದ್ದಿಲ್ಲ. ಈ ಕಳೆನಾಶಕ ಬಂದ ಸರ್. ಕಳೆನಾಶಕ ಬಳಸ್ತಾ ಇದ್ರ? ನಾವೀಗ ಹಾಕಿಲ್ಲ ಸರ್. ನಾವು ಸ್ವಲ್ಪ ಇರೋದ್ರಿಂದ 2-3 ಎಕರೆ ಬಳಸಿಲ್ಲ ಸರ್ ನಮ್ಮ ಕಳೆನಾಶಕ. ಅಲ್ಲಿ ಈಗ ಐತೆ. ನಾವು ಏನಿಲ್ಲ, ಔಷಧಿ 2 ಸಲ ಹೊಡೆದತ್ತಿರ್ಬೇಕು ಸರ್. ಅದು ಸುರುಳಿ ರೋಗ ಬರ್ತದೆ ಸರ್. ಅದು ಎಲಿ ಮುಟ್ಟು ರೋಗ ಅಂತ ಬರ್ತದೆ ಸರ್ ಶೇಂಗಕ್ಕೆ. ಹೌದು ಸರ್. ಅದು ಒಳಗೆ ಹುಳ ಇರ್ತದೆ ಸರ್. ಅದು ಅದಕ್ಕೆ ಮನಕೊಟ್ಟಪ್ಪಸ್ ಸ್ಪ್ರೇ ಮಾಡ್ತೀವಿ ಸರ್. ಅದಕ್ಕೆ ಅದನ್ನ ಯಾಡಾರಿ ಮಾಡ್ತೀವಿ ಸರ್. ಅದು ಕ್ಲೀನ್ ಇರ್ತದೆ ಸರ್. ಎಲಿ ಕ್ಲೀನ್ ಆಗಿ ಬರ್ತದೆ. ಮೇಲ್ಗೊಬ್ಬರ ಒಂದೊಂದ್ಸಲ ಡಿಪ್ಸಮ್ ಹಾಕಿವಿ ಸರ್ ಕೃಷಿ ಇಲಾಖೆಯಿಂದ. 40-45 ದಿವಸದ ಶೇಂಗಕ್ಕೆ ಡಿಪ್ಸಮ್ ಎಕರೆಗೆ 3 ಕ್ವಿಂಟಲ್ ಹಂಗೆ ಹಾಕಿವಿ ಸರ್. ಒಳ್ಳೆ ಇಳುವರಿ ಬರಬೇಕು ಅನ್ನೋದಾದ್ರೆ ಬಿತ್ತನೆ ಬೀಜಗಳನ್ನ ಬೀಜೋಪಚಾರ ಮಾಡ್ತಾರೆ ಅಂತ ಹೇಳಿದ್ರು. ಹೌದು ಸರ್. ನೀವು ಮಾಡ್ತೀರಿ? ಇಲ್ಲ ಸರ್, ನಾವೇನು ಮಾಡಿಲ್ಲ ಸರ್. ಯಾಕೆ? ನಮಗೆ ಅವು ಯಾವಾಗ ಮಾಡಿಲ್ಲ ಸರ್. ಅಲ್ಲಿ ತಂದ್ವಿ ಬಿತ್ತಿ ಹೇಳ್ತಾ ಇಲೋಚಕ ಇವರು ಸರ್ ಗ್ರಾಮ ಶೇಖರ್ ಕೃಷಿ ಇಲಾಖೆಯಿಂದ ಹೇಳ್ಯಾರ ಸರ್. ಡಿಪ್ಸಮ್ ತರ್ತೀವಲ್ಲ ಅವಾಗ ಬೀಜೋಪಚಾರ ಮಾಡ್ರಿ ಅಂತಾರೆ ಸರ್. ಹೌದು. ನಾವೇನು ಈಗ 2-3 ಬೆಳೆ ಬೆಳೆಯೋದ್ರಿಂದ ಮಾಡಿಲ್ಲ ಸರ್. ನಾವು ಹಂಗೆ ಬಿತ್ತಿ ಸರ್ ಅಷ್ಟೇ ಇಳುವರಿ ಬರ್ತದೆ ಸರ್. ನಮ್ಮ ಭೂಮಿ ಫಲವತ್ತತೆ ಐತೆ ಸರ್. ಹೆಂಗಂದ್ರೆ ಕೊಟ್ಟಿಗೆ ಗೊಬ್ಬರ ವರ್ಷದಾಗ ಒಂದ್ಸಲ ಹಾಕಿದ್ದೈತ್ರಿ ಸರ್ ನಾವು. ಆಮೇಲೆ ಕೋಳಿ ಗೊಬ್ಬರನ ಹಾಕ್ತೀವಿ ಸರ್. ಒಂದು ಎಕರೆಗೆ 3-4 ಟ್ರಿಪ್ ಪ್ರತಿ ವರ್ಷನ ಆ ಶೇಂಗಾ ಹಾಕೋ ಟೈಮಿಗೆ ಸರ್ ಅದ ಗೊಬ್ಬರ ಹಾಕೋದು. ಗೊಬ್ಬರ ಹಾಕಿ ಬಿತ್ತೀವಿ ಸರ್. ಹಂಗಾಗಿ ಮತ್ತೆ ಇಳುವರಿ ನಮಗೆ ಅದು ಏನು ಬೀಜೋಪಚಾರ ಮಾಡಂತಾರ ಸರ್. ನಾವು ಮಾಡಿಲ್ಲ, 2 ಸಲ ಮಾಡಿಲ್ಲ ಸರ್. ಅವನ್ನ ಇತ್ತೀಚೆಗೆ ಹೇಳ್ತಾರೆ ನಾವು ಮಾಡಿಲ್ಲ ಸರ್. ಸುಮ್ಮನೆ ಬಿತ್ತಿರ್ತೀವಿ, ಗೊಬ್ಬರ ಹಾಕ್ತೀವಿ ಸರ್. ಅದಕ್ಕೆ ಗೊಬ್ಬರ ಹಾಕಿಂದು ಮಾಡಿದ್ವಿ. ಒಳ್ಳೆಯದು ರೇಣು ಸಿದ್ದಪ್ಪರೇ, ನಮ್ಮ ಇವತ್ತಿನ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಕೃಷಿ ಜೊತೆಗೆ ಕೋಳಿ ಸಾಕಾಣಿಕೆ, ಹೈನುಗಾರಿಕೆ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಇವುಗಳ ಬಗ್ಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿ ಜೊತೆ ಲಾಭದಾಯಕ ಕೋಳಿ ಸಾಕಾಣಿಕೆ ಹಾಗೂ ಹೈನುಗಾರಿಕೆ ಮಾಡಿಕೊಂಡಿರುವ ಹಗರಿಬೊಮ್ಮನಹಳ್ಳಿ ತಾಲೂಕು ಮಾಲವಿ ಗ್ರಾಮದ ರೈತರಾದ ಕೆ ರೇವಣ ಸಿದ್ದಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದ್ದೀರಿ. ಸಂದರ್ಶಕರು ಸೋಮೇಶ್ ಉಪಾರ್. ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ